ಪ್ಲಸ್. ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ಬಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರಚಾರವನ್ನು ಎಚ್ಚರಿಕೆಯಿಂದ ಓದಿ. ಈಗ ಕೇಳಿ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಕಾರ್ಯಚಟುವಟಿಕೆಗಳ ಕುರಿತು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಕೆಬೇವಿನಹಳ್ಳಿಯ ಡಿಎನ್ ಮುತ್ತಮ್ಮ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ಯುಎಂ ಮರಳಸಿದ್ದೇಶ್. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನ ಒಂದು ಕಾರ್ಯಚಟುವಟಿಕೆಗಳ ಬಗ್ಗೆ ಮಾತಾಡ್ತಾ ಇದ್ದೇವೆ. ಮಾಹಿತಿಯನ್ನ ನೀಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಕೆಬೇವಿನಹಳ್ಳಿಯ ಡಿಎನ್ ಮುತ್ತಮ್ಮ ಅವರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸಾಕಷ್ಟು ಮಾಹಿತಿಯನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಮುತ್ತಮ್ಮ ಅವರೇ. ನಮಸ್ಕಾರ ಸರ್. 4 ವರ್ಷದಿಂದ ನಾವು ಮಹಿಳಾ ಸಂಘವನ್ನು ಯಾವಾಗ್ಲೂ ಮಾಡ್ಕೊಂತ ಬಂದಿದ್ವಿ ಸರ್. ನಾವ್ ಹಂಗೆ ನಮ್ದ್ರಲ್ಲೇ ನಾವು ಉಳಿತಾಯ ಮಾಡೋದು, ಸಾಲ ಅದನ್ನ ತಗೊಳೋದು ಮಾಡ್ತಿದ್ವಿ ಸರ್. ಇವಾಗ ನಿಸರ್ಗ ಸಂಜೀವಿನಿಗೆ ಸೇರಿದ್ರದಿಂದ ನಮಗೆ ಕಡಿಮೆ ಇಂಟ್ರೆಸ್ಟ್ ನಲ್ಲಿ ನಮಗೆ ಸಾಲ ಕೊಡಕತ್ತಿದ್ರಿ ಸರ್. ಸಾಲ ಕೊಡೋದ್ರ ಮೂಲಕ ನಾವು ಸಾಲ ತಗೊಳಕ ಅಂತ ಬಂದಿದ್ವಿ. ಆ ಬಂದ ನಂತರ ಮೇಲಿನ ಅಧಿಕಾರಿಗಳು ಬಂದಿದ್ರು, ಅವಾಗ ಕೃಷಿ ಸಖಿಯಾಗಿ ನೀನು ಕೆಲಸ ಮಾಡ್ತೀಯಾ ಅಂತ ಕೇಳಿದ್ರು ಸರ್. ಹ್ಞೂ ಆಯ್ತು ಅಂದು ಒಪ್ಕೊಂಡ್ವಿ ಸರ್. ಆಮೇಲೆ ಟ್ರೈನಿಂಗ್ ಇದೆ ಹೋಗ್ತೀಯಾ ಅಂತ ಕೇಳಿದ್ರು. 15 ದಿವಸ ಟ್ರೈನಿಂಗ್ ಇದೆ ಅಂತ ಹೇಳಿ ಹ್ಞೂ ಅಂದು ಟ್ರೈನಿಂಗ್ ಒಪ್ಕೊಂಡ್ವಿ ಸರ್. ಆ ಟ್ರೈನಿಂಗ್ನಿಗೆಲ್ಲ ನಾನು ಕೃಷಿ ಸಖಿಯಾಗಿ ಟ್ರೈನಿಂಗ್ ಎಲ್ಲ ಕೊಟ್ಟರು ಸರ್. ನಾನು ರೈತ ಮಹಿಳೆ ಆಗಿ ಹೊಲದ ಬಗ್ಗೆ ಕೃಷಿ ಬಗ್ಗೆ ಗೊತ್ತಿರಲಿಲ್ಲ ಸರ್. ರೈತ ಮಹಿಳೆ ಆಗಿ ಸ್ವಸಹಾಯ ಸಂಘದ ಮಹಿಳೆ ಆಗಿ ಹೋಗಿ ಅಲ್ಲಿ ಪ್ರತಿ ಒಂದು ವಿಷಯ ಸರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಮಗೆ ಚೆನ್ನಾಗಿ ಮಾಹಿತಿ ಕೊಟ್ಟರು ಸರ್. ಅಲ್ಲಿ ಆ ಮಾಹಿತಿಯನ್ನು ನಾವು ತಿಳ್ಕೊಂಬಂದು ನೀಮಸ್ತ್ರ ಮಾಡೋದು ಹೇಗೆ, ಗೋಮಂತ್ರ ಮಾಡೋದು ಹೇಗೆ, ಜೀವಾಮೃತ ಮಾಡೋದು ಹೇಗೆ, ಬೀಜೋಪಚಾರ ಮಾಡೋದು ಹೇಗೆ, ಬಿತ್ತನೆ ಸಮಯದಲ್ಲಿ ಯಾವ ತರ ಭೂಮಿಯನ್ನು ಸಿದ್ಧತೆ ಮಾಡ್ಕೋಬೇಕು, ಪ್ರತಿ ಒಂದು ನಮಗೆ ಕುಲಂಕುಷವಾಗಿ ನಮಗೆ ತಿಳಿಸ್ಕೊಟ್ರು. ಎರೆಹುಳ ತೊಟ್ಟಿ, ಅಜ್ವಲ ತೊಟ್ಟಿ, ಆಮೇಲೆ ಜೀವಾಮೃತ ಇದೆಲ್ಲ ಮಾಡಿಸೋದು ಪ್ರತಿ ಒಂದು ಇರ್ತತಿ. ಅದನ್ನ ನಾವು ಜನಗಳಿಗೆ ಹೋಗಿ ಮುಟ್ಸೋದು. ಪಂಚಾಯತಿಯಲ್ಲಿ ದುಡ್ಡು ಇರ್ತತಿ, ಆದ್ರೆ ಜನಗಳಿಗೆ ಗೊತ್ತಿರಲ್ಲ. ನಾವು ಈ ಕೃಷಿ ಸಖಿ ಆಗಿರೋದ್ರಿಂದ ಜನ ಹೋಗಿ ಕೇಳೋ ಲೆವೆಲಿಗೆ ನಾವು ಮಾಡಿದ್ದೇವೆ ಸರ್. ಇದು ಎರೆಹುಳ ತೊಟ್ಟಿದ ಐತಂತಲ್ಲ ಸ್ಕೀಮು ನಾವು ಮಾಡ್ತಿದ್ದೀವಿ ಅಂತ ಹೋಗಿ ಜನ ನಿಲ್ಲ ಹಾಗೆ ನಮ್ಮನ್ನ ನಿಸರ್ಗ ಸಂಜೀವಿನಿ ಒಂದು ಕೃಷಿ ಸಖಿಯಾಗಿ ನಮ್ಮ ಮಾರ್ಪಟ್ಟೈತೆ ಸರ್. ನಾವು ಈಗ ಸಂಘಗಳಿಗೆ ಹೋಗ್ತೀವಿ, ಅಲ್ಲೋಗಿ ಯಾರು ಜಮೀನು ಇರ್ತತೆ, ಯಾರು ಹಸು ಇರ್ತವೋ ಅವ್ರನ್ನೆಲ್ಲ ಕರೆಸಿಬಿಟ್ಟು ಈ ತರ ಮಾಡಿ ಸಗಣಿಯನ್ನು ಕೂಡಿಟ್ಟು ಅದಕ್ಕೆ ಮಣ್ಣು ಅದಕ್ಕೆ ಕಸ ಕಡ್ಡಿಗಳನ್ನು ಹಾಕಿ ಅದರಲ್ಲಿ ಗೊಬ್ಬರ ತಯಾರಿಸಿ ನಿಮ್ಮ ಹೊಲಕ್ಕೆ ಹಾಕ್ರಿ, ಚೆನ್ನಾಗಿರೋ ಒಂದು ಗೊಬ್ಬರ ಹಾಕತಿ. ಅವ್ರ ಖರ್ಚಿನಿಂದ ಏನು ಮಾಡಂಗಿಲ್ಲ ಸರ್. ಪಂಚಾಯತಿಯಿಂದ ಕ್ರಿಯೋಜನೆಯಲ್ಲಿ ಅವ್ರಿಗಂತ 20,000 ದುಡ್ಡು ಇರುತ್ತೆ. ಅದನ್ನು ನಾವು ಅವ್ರಿಗೆ ಹೇಳಿ ಆ ದುಡ್ಡು ಬರ್ತೈತಿ ಅನ್ನೋ ಒಂದು ಆಸೆ ಬರುತ್ತೆ. ಹೊಲಕ್ಕೆ ಸಾವಯವ ಕೃಷಿ ಮಾಡೋ ಒಂದು ಲೆವೆಲ್ಗೆ ಅವ್ರು ಹಾಕ್ತಾರೆ, ಒಳ್ಳೆ ಬೆಳೆಯನ್ನು ಬೆಳೀತಾರೆ. ರಸಗೊಬ್ಬರ ಹೊಡೆಯೋದ್ರಿಂದ ಅವರು ಎಷ್ಟು ಆರೋಗ್ಯವನ್ನು ಕೆಡಿಸ್ಕೊಂತಿದ್ರು ಅದನ್ನೊಂದು ನಾವು ತಪ್ಪಿಸ ತರ ಕೃಷಿ ಸಖಿಯನ್ನು ಮಾರ್ಪಟ್ಟಿದ್ದಾರೆ ಸರ್. ಯಾಕಪ್ಪ ಅವ್ರಿಗೆ ಹಾನಿಕರ ಆಗತ್ತಿದೆ ಅಂದ್ರೆ ಗೊಬ್ಬರವನ್ನ ಕೈಲಿ ಹಿಂಗ್ ಉಗ್ತಿದ್ರು, ಒಂದ್ ಮಾಸ್ಕ್ ಇಲ್ಲ ಏನಿಲ್ಲ, ಕೈಗೆ ಗ್ಲೋಸ್ ಇಲ್ಲ, ಹಂಗ ಹಾಕೆಂತಿದ್ರು. ಬಡ ಬಡ ಅದನ್ನ ಹೋಗಿ ಕೈ ತಕ್ಕೊಳ್ಳೋದಲ್ಲೇ ಊಟ ಮಾಡ್ತಿದ್ರು, ಅದು ಅವರಿಗೆ ಹಾನಿಕರ ಆಗ್ತಿತ್ತು. ಆಮೇಲೆ ಗೊಬ್ಬರ ಹಿಂಗ ಉಗ್ಗೋದ್ರಿಂದ ಕಣ್ಣಿಗೆ ಹೋಗಿ ಅವ್ರಿಗೆ ವಿಷಕಾರಿಯಾಗಿ ಈಗ ನಾವು ಸಾವಯವ ಹೇಳ್ಬಿಟ್ಟವಲ್ಲ ಜೀವಾಮೃತ ಮಾಡೋದು, ಅದು ಜೀವಾಮೃತ ಯಾವುದೇ ಒಂದು ಅವರಿಗೆ ಹಾನಿಕರ ಇಲ್ಲ. ನಾವು ಜೀವಾಮೃತ ಹೇಗ್ ಮಾಡ್ತವಪ್ಪ ಅಂದ್ರೆ 100 ಲೀಟ್ರು ನೀರು ತಗೊಂಡು 10 ಕೆಜಿ ಸಗಣಿ ಗೋಮಂತ್ರ ಆಮೇಲೆ ದ್ವಿದಳ ಧಾನ್ಯಗಳಿಟ್ಟು 2 ಕೆಜಿ ಬೆಲ್ಲ 2 ಕೆಜಿ ಇವನ್ನೆಲ್ಲ ತಗೊಂಡು ಒಂದು ಡ್ರಮ್ಮಿನಲ್ಲಿ ಕೊಳೆ ಇಟ್ಟು ಅದನ್ನ ದಿನಕ್ಕೆ 3 ಬಾರಿ ಒಂದು ಕೋಲಿಲಿ ಅಳಗಡಿಸಿ ಅದನ್ನ 7 ದಿವಸ ಕೊಳೆ ಇಟ್ಟು ಹೊಲಕ್ಕೆ ಸಿಂಪಡಿಸಿದ್ರು ಅವ್ರಿಗೆ ಏನಾಗಲ್ಲ. ಒಳ್ಳೆ ಒಂದು ಆಹಾರ ಊಟ ಮಾಡ್ದಂಗಾಗುತ್ತೆ, ಜನಗಳಿಗೆ ಒಳ್ಳೆ ಒಂದು ಇದನ್ನ ಸಿಕ್ಕಂಗಾಗುತ್ತೆ. ಆಮೇಲೆ ಮತ್ತೇನಪ್ಪ ಅಂದ್ರೆ ಜನ ರೈತರು ಈಗ ಒಂದು ಗ್ರಾಮ ಪಂಚಾಯತಿಯಲ್ಲಿ ಮೀಟಿಂಗ್ ಐತಿ ಅಂದ್ರೆ ಹೋಗ್ತಿದ್ರಲ್ಲ, ಏನ್ ಅದರಿಂದ ಬರ್ತಾವು ಫೆಸಿಲಿಟಿ ಅನ್ನೋದು ಗೊತ್ತಿರ್ಲಿಲ್ಲ. ನಾವು ಈಗ ಸಂಜೀವಿನಿಯಿಂದ ಕೃಷಿ ಸಖಿ ಆಗಿರೋದ್ರಿಂದ ಒಂದು ಗ್ರಾಮ ಸಭೆ ಇದ್ರು ಎಲ್ಲರನ್ನು ಕರೆಸ್ತೇವಿ. ಅವಾಗ ಎಲ್ಲರಿಗೂ ಹೋಗಿ ಹೇಳ್ತೇವಿ ಒಂದು ಕೊಟ್ಟಿಗೆ ಲೋನ್ ಬರ್ಲಿ, ಒಂದು ಎರೆಹುಳದ್ದು ಅಜ್ವಲದ್ದು ಕೈತೋಟ ಮನೆ ಹಿತ್ತಲ ಕೈತೋಟ ಅಂತ ಬರುತ್ತೆ, ಆ ಹಿತ್ತಲ ಕೈತೋಟಿಗೂ 3,000 ಅಂತ ಹೇಳಿ ದುಡ್ಡು ಸಿಗುತ್ತೆ. ಅದು ನಾವು ಗ್ರಾಮ ಪಂಚಾಯತಿ ಸದಸ್ಯರು ಯಾರೂ ಹೇಳ್ತಿರ್ಲಿಲ್ಲ. ಈಗ ಸಂಜೀವಿನಿಯಿಂದ ನಮ್ಮನ್ನ ತಗೊಂಡಿರೋದ್ರಿಂದ ಈ ತರ ಸ್ಕೀಮ್ ಐತಿ ಗ್ರಾಮ ಪಂಚಾಯತಿಯಲ್ಲೇ ನಿಮ್ಮ ಹೆಸರು ಕೊಡ್ರಿ ಅಂತ ಹೇಳಿ ಅವ್ರವನ್ನೆಲ್ಲ ತಗೊಂಡು ಒಂದು ರೈತರಿಗೆ 30 ಜನಕ್ಕೆ 3,000 ರೂಪಾಯಿ ರೊಕ್ಕ ಬರೋ ಹಾಗೆ ಯಾರು ಜಾಗ ಇದ್ರು ಮಾಡ್ತಿರ್ಲಿಲ್ಲ ಸರ್. ನಾವೀಗ ನಿಸರ್ಗ ಸಂಜೀವಿನಿಗೆ ಕೃಷಿ ಸಖಿ ಅಜ್ವಲ ಆಗಿ ರೈತರಿಗೆ ಎಷ್ಟು ಬೇಕೋ ಅಷ್ಟು ಸವಲತ್ತುಗಳನ್ನು ಜನರು ಸಿಗೋ ಹಾಗೆ ಮಾಡಿದ್ದೇನೆ ಸರ್. ಒಳ್ಳೆ ಮನೆ ಹತ್ರಕ್ಕೆ ಒಳ್ಳೆ ಗಾಳಿನೂ ಬರುತ್ತೆ, ಆಮೇಲೆ ಒಳ್ಳೆ ತರಕಾರಿನೂ ಸಿಗುತ್ತೆ, ದುಡ್ಡು ಉಳಿತಾಯ ಸೇವ್ ಆಯ್ತು. ಆರೋಗ್ಯನು ಚೆನ್ನಾಗಿತ್ತು, ಮನೆ ಹತ್ರ ಫ್ರೆಶ್ ಆಗಿರುತ್ತಾ ತಿಂತಾರೆ. ಈಗ ನಾ ತಂದು ಅದನ್ನ ಫ್ರಿಡ್ಜಲ್ಲಿಟ್ಟು ಅದು ಕೊಳತಾದ್ಮೇಲೆ ತಿನ್ನೋದಕ್ಕಿನ್ನೂ ನಾನು ಫ್ರೆಶ್ ಆಗಿ ತರಕಾರಿ ತಿನ್ನೋ ಹಾಗೆ ನಾವು ಕೃಷಿ ಸಖಿಯಾಗಿ ಆ ತರ ಕೆಲಸ ಮಾಡಿದೆ ಸರ್. ಈಗ ನಿಮ್ಮನ್ನ ಕೃಷಿ ಸಖಿ ಅಂತೇಳಿ ಯಾರು ಆಯ್ಕೆ ಮಾಡಿದ್ರು? ನಿಸರ್ಗ ಸಂಜೀವಿನಿ ಅಂತ ಹೇಳಿ ರಾಜ್ಯ ಮಟ್ಟದಿಂದ ನಮ್ಮನ್ನ ಕೃಷಿ ಸಖಿಯಾಗಿ ಆಯ್ಕೆ ಮಾಡಿದ್ದಾರೆ ಸರ್. ರಾಜ್ಯ ಮಟ್ಟದಿಂದ ಹೇಗೆ ಆಯ್ಕೆ ಆದ್ರೆ ನೀವು? ಊರಿನಲ್ಲಿ ಹಿಂಗ ನಿಸರ್ಗ ಸಂಜೀವಿನಿ ಅಂತ ಒಕ್ಕೂಟ ಮಾಡಿದ್ರು ಸರ್. ಅವಾಗ ಏನಲ್ಲ ಒಬ್ಬ ಅಂಬಿಕೆ ಅಂತ ಹೇಳಿ ತಗೊಂಡಿದ್ರು, ತಗೊಂಡ್ರ ಆಮೇಲೆ ಹಿಂಗ ತಗೊಂಡ ಮೇಲೆ ಸಿಂಗ ಸಾಲ ಕೊಡ್ಬೇಕಂತ ಆಯ್ತು ಅವ್ರು ಅಂಬಿಕೆಗೆ. ಅವಾಗ ಸಾಲ ಕೊಡ್ಬೇಕಾದ್ರ ಮತ್ತೆ ಬಂದ್ರು ಸರ್, ಅವಾಗ ಹಿಂಗ ಕೃಷಿ ಸಖಿ ಒಂದು ಪೋಸ್ಟ್ ಖಾಲಿ ಇದೆ, ನೀವು ಆಗ್ತೀರಾ ಅಂತ ಕೇಳಿದ್ರು. ನಾನು ಯಾಜುವಲ್ ಆಗಿ ರೈತರು, ಜಮೀನಿದೆ, ಕೃಷಿ ಬಗ್ಗೆ ಈಕೆ ಗೊತ್ತಿದೆ, ಇವಳು ಜನಕ್ಕೆ ಮಾಹಿತಿ ಕೊಡ್ಬೋದು ಅನ್ನೋದಕ್ಕೋಸ್ಕರ ನನ್ನನ್ನು ಕೃಷಿ ಸಖಿಯಾಗಿ ಕೆಲಸ ಮಾಡ್ತೀಯ ಅಂತ ಹೇಳಿದ್ರು ಸರ್. ನಾ ಕೃಷಿ ಸಖಿಯಾಗಿ ಆಯ್ಕೆ ಆದ ಸರ್. ಗ್ರಾಮ ಪಂಚಾಯತಿ ಒಬ್ಬೊಬ್ರು ತಗೊಂಡಿದ್ದಾರೆ ಸರ್. ನಾವು ಕೃಷಿ ಬಗ್ಗೆ ಜನರಿಗೆ ಒಟ್ಟು ಸಾವಯವ ಕೃಷಿ ಮಾಡ್ಬೇಕು. ರೈತರು ಬರೇ ಹೊಲ ಈಗ ಹಾಳು ಮಾಡ್ತಾ ಇದ್ದಾರೆ, ಪರಿಸರನ ಹಾಳು ಮಾಡ್ಲಿದಂಗ ಕಾಪಾಡ್ಲಿ ಅನ್ನೋದಕ್ಕೋಸ್ಕರ ಭೂಮಿನ ಸತ್ವವನ್ನು ಕಳೆದುಕೊಳ್ಳಬಾರ್ದು. ಈಗ ರಸಗೊಬ್ಬರ ಹಾಕಿ ಹಾಕಿ ಹಾಕಿ ಹಾಕಿ ಭೂಮಿ ಏನು ಅದ್ರದ್ದು ಇದಿಲ್ಲ ಸರ್. ಮೊದಲು ನಾವು ಮೊದಲು ಹೊಲದಲ್ಲಿ ಮಣ್ಣನ್ನು ಪರೀಕ್ಷೆ ಮಾಡಕ ನಾವೇ ಸ್ವತಃ ಹೋಗಿ ರೈತರು ಹೊಲದಲ್ಲಿ ಮಣ್ಣನ್ನು ತಕೊಂಬಂದು ಅದನ್ನ ಮಣ್ಣು ಪರೀಕ್ಷೆಗೆ ಕೃಷಿ ಇಲಾಖೆಗೆ ಕೊಟ್ಟು ಮಣ್ಣು ಪರೀಕ್ಷೆ ಮಾಡಿಸಿ ಅದರ ಸವೆತ ಹೇಗೈತೆ, ನೀರಿನ ಪರೀಕ್ಷೆ ಕೂಡ ಮಾಡಿಸಿ ಆ ನೀರು ಹೇಗಿದೆ ಅನ್ನೋದೊಂದು ತಿಳ್ಕೊಂಡು ಇದನ್ನೆಲ್ಲ ಜೀವಾಮೃತ ಮಾಡಿಸೋದ್ರಿಂದ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತದೆ, ಆಮೇಲೆ ಸೂಕ್ಷ್ಮ ಜೀವಿಗಳನ್ನು ವೃದ್ಧಿಗೊಳಿಸುತ್ತದೆ. ಈಗ ಒಂದು ಪಂಚಾಯತಿಗೆ ನೀವು ಕೃಷಿ ಸಖಿಯಾಗಿ ಆಯ್ಕೆ ಆಗಿದ್ದೇವೆ ಅಂತ ಹೇಳಿದ್ರ, ಈಗ ಎಷ್ಟು ಹಳ್ಳಿಗಳು ಬರ್ತಾವ ನಿಮ್ಮ ಒಂದು ವ್ಯಾಪ್ತಿಯಲ್ಲಿ? ನಮ್ಮ ವ್ಯಾಪ್ತಿಯಲ್ಲಿ ಮೂರು ಹಳ್ಳಿ ಬರ್ತಾವ ಸರ್. ಒಂದು ಕೆಬೇವಿನಹಳ್ಳಿ, ಒಂದು ಸಲಗ್ನಹಳ್ಳಿ, ಕಡ್ಲೆಗೊಂದಿ ಅಂತ ಹೇಳಿ ಮೂರು ಹಳ್ಳಿಯಲ್ಲಿ ಸ್ವಸಹಾಯ ಸಂಘದ ಮಹಿಳೆಯರಿಗೆ ನಾವು ಮೂರು ಹಳ್ಳಿಗೂ ಹೋಗಿ ಮಾಹಿತಿ ಕೊಡ್ತೇವೆ ಸರ್. ಮಾಹಿತಿ ಅಂತಂದ್ರೆ ಸಂಘದಲ್ಲಿ ಎಲ್ಲರನ್ನು ಒಗ್ಗೂಡಿಸಿ ಕೊಡ್ತಾರೆ, ಯಾವ ರೀತಿ ಸಂಘದಲ್ಲಿ ಎಲ್ಲರನ್ನು ಒಗ್ಗೂಡಿಸಿ ಸರ್? ಒಂದು ಸಂಘ ಐತಿ ಅಂದ್ರೆ ಆ ಸಂಘಕ್ಕೆ ಹೋಗ್ತೀವಿ ಸರ್, ಅಲ್ಲಿ ಹೋಗಿ ಅವ್ರು ಕುಳಿಸ್ಕೊಂತೀವಿ ಸರ್. ಈಗ ಕೃಷಿ ಇಲಾಖೆಯಲ್ಲಿ ತರಕಾರಿ ಬೀಜ ಬರ್ತದೆ, ಆಧಾರ್ ಕಾರ್ಡು ಪಾಣಿ ಕೊಟ್ಟನೆ ಅಂದ್ರೆ ಉಚಿತವಾಗಿ ತರಕಾರಿ ಬೀಜ ಬರ್ತದೆ. ಪ್ರತಿ ಒಂದು ಮಹಿಳೆಗೆ ಯಾರು ಜಾಗ ಐತೆ ಮಾಡ್ಕೊನೆ ಆಸಕ್ತಿ ಇರ್ತಾರ ಅಂತ ಮಹಿಳೆಯರಿಗೆ ಕರೆದುಕೊಂಡು ಹೋಗಿ ಅವ್ರಿಗೆ ಬೀಜ ಕೊಡಿಸ್ತಾ ಸರ್. ಅಂದ್ರೆ ಮನೆ ಹತ್ರ ಪೌಷ್ಟಿಕ ಕೈತೋಟ ಮಾಡ್ಲಿಕ್ಕೆ ನೀವು ಒಂದು ಸಲಹೆ ಕೊಡ್ತೀರಾ? ಸಲಹೆ ಕೊಡ್ತೀವಿ ಸರ್. ಈಗ ಹೆಚ್ಚಿನ ಮಟ್ಟದಲ್ಲಿ ತರಕಾರಿ ಬೆಳಿಬೇಕಂತಂದ್ರೆ ತಮ್ಮ ಜಮೀನಿನಲ್ಲಿ ಅಂತ ಒಂದು ರೈತ ಮಹಿಳೆಯರಿಗೂ ಕೊಡಿಸ್ತಾರೆ? ಅಂತ ಒಂದು ರೈತ ಮಹಿಳೆಯರಿಗೂ ಕಡಿಮೆ ಖರ್ಚಿನಲ್ಲಿ ಕೃಷಿ ಇಲಾಖೆಯಲ್ಲಿ. ಬೇರೆ ಕಡೆಗೆ ಹೋದ್ರೆ 50-60 ರೂಪಾಯಿ ಕೆಜಿ ಇದ್ನಪ್ಪ ಅಂದ್ರೆ ತೊಗರಿ, ಸೋಯಾಬೀನ್, ಆಮೇಲೆ ಮೆಕ್ಕೆಜೋಳ ಇವತ್ತಪ್ಪ ಅಂದ್ರೆ ನಮ್ಮ ಕೃಷಿ ಇಲಾಖೆಯಲ್ಲಿ ನಾವು ಸಂಜೀವಿನಿಯಲ್ಲಿ ಕೆಲಸ ಮಾಡುತ್ತಿರೋದ್ರಿಂದ ನಮ್ಮ ರೈತರಿಗೆ ಬಂದ ತಕ್ಷಣಕ್ಕೆ ನಾವು ಹೋಗಿ ಈ ತರ ಬಂದಿದ್ದೇವೆ ಕಡಿಮೆ ರೇಟಿಗೆ ತೆಗೆದುಕೊಳ್ಳ್ರಿ ಅಂದ್ ಕಡಿಮೆ ರೇಟಿಗೆ ಕೊಡಿಸಿ ಅದನ್ನು ಹೆಚ್ಚಿನ ಮಟ್ಟದಲ್ಲಿ ಬೆಳೆಯೋ ತರ ನಾವು ಮಾಡಿದ್ದೇವೆ ಸರ್. ಈಗ ನೀವು ಕೃಷಿ ಸಖಿಯಾಗಿ ಈಗ ಎರೆಹುಳು ಗೊಬ್ಬರದ ಒಂದು ತೊಟ್ಟಿಗಳನ್ನ ಮಾಡ್ಕೊಳ್ಳಕ್ಕೆ ಸಾಕಷ್ಟು ಮಾಹಿತಿ ಕೊಡ್ತಾ ಇದ್ವಿ ಅಂತ ಹೇಳಿದ್ರ, ಈಗ ರೈತರು ಯಾವ ರೀತಿ ಮಾಡ್ಕೊಳ್ಬಹುದು ರೈತ ಮಹಿಳೆಯರು ಎರೆಹುಳ ಒಂದು ತೊಟ್ಟಿಗಳನ್ನ? ಕೃಷಿ ಇಲಾಖೆಯಿಂದ ಹಣ ಬರ್ಲಿಲ್ಲಪ್ಪ ಅಂದ್ರು ಕೂಡ ಸ್ವಂತಾಗಿ ಸಗಣಿಯನ್ನ ಒತ್ತಟೆ ಕಡೆಗೆ ಹಾಕಿ ಕಸ ಕಡ್ಡಿಗಳನ್ನು ಬೇರೆ ಹಾಕಿ ಸಗಣಿಯನ್ನ ಅದನ್ನ ನೆರಳು ಮಾಡ್ಬೇಕು, ಒಂದು ಚಪ್ರ ತರ ಹಾಕೊಂಡು ಅಲ್ಲೇ ಒಂದ್ ಸ್ವಲ್ಪ ಹುಳುಗಳನ್ನು ಬಿಟ್ಟು ಒಂದ್ ಸ್ವಲ್ಪ ಸುತ್ತಲೂ ಇರುವೆಗಳು ಹೋಗದಾಗ ರೀತಿ ಒಂದು ಪುಡಿ ಬರ್ತದಲ್ಲ ಸರ್, ಆ ಪುಡಿ ಹಾಕಿ ಇಟ್ನಪ್ಪ ಅಂದ್ರೆ ಅದರಲ್ಲಿ ನಾವು ಗೊಬ್ಬರವನ್ನು ಮಾಡಬಹುದು. ನಾವು ಮಾಡಿದೇವೆ, ಈ ಬ್ಯಾಸಗಿ ಬಂತು, ನೀರಿಲ್ಲಪ್ಪ ಅಂದ್ರ ಒಂದ್ ಬಾಟ್ಲಿ ನೀರ್ ಹಾಕಿ ಗಿಡಕ್ಕೆ ಒಂದು ತೂತ್ ಮಾಡಿ ಅದರಲ್ಲೇ ನೀರ್ ಹೋಗೋ ತರನು ಐಡಿಯಾ ಕೊಟ್ಟದ್ದು. ಹನಿ ನೀರಾವರಿ ಪದ್ಧತಿ ಕೂಡ ಮಾಡಿಸಿದೆ ಸರ್, ಅದು ಕೂಡ ಅವ್ರ ಟ್ರೈನಿಂಗ್ ಕೊಟ್ಟದ್ದು ಸರ್. ನಾ ಮಾಡ್ಕೊನ ಕೊಲ್ಲ, ನನ್ನ ಹತ್ರ ನೀರಿಲ್ಲ, ನೀರಿನ ಸವಲತ್ತು ಇಲ್ಲ, ಅನ್ನೋರಿಗೂ ಕೂಡ ನಿಮ್ಮ ಹತ್ರ ಜಾಗ ಇದೆ, ಈ ತರ ನಮ್ಗೆಲ್ಲ ಟ್ರೈನಿಂಗ್ ಹೇಳ್ಕೊಟ್ಟಿದ್ದಾರೆ, ಅದನ್ನ ಈ ತರ ಮಾಡ್ರಿ ಅನ್ನೋದಕ್ಕೋಸ್ಕರನು ಜನಕ್ಕೆ ಮಾಹಿತಿಯನ್ನ ನಾವು ಕೊಡಿಸಿದ್ವಿ ಸರ್. ಈಗ ಎರೆಹುಳು ಏನಾದ್ರು ಕೊಡಿಸ್ತಾ ಇದ್ರಾ? ಯಾರು ಮಾಡ್ತಾರ ಅಂತರಿಗೆ ಅವ್ರಿಗೆ 1000 ಹುಳ ತಂದು 1000 ಹುಳಕ್ಕೆ ಎಷ್ಟು ಗೊಬ್ಬರ ಮಾಡಬಹುದು ಅನ್ನೋದು ಒಂದು ಟನ್ ಗಂಟ್ಲೆ ಗೊಬ್ಬರ ತಯಾರಿಸಬಹುದು ಸರ್. ಈಗ ಅಜ್ವಲ ಮಾಡ್ತಾರ ಅನ್ನೋರಿಗೆ 20 ರೂಪಾಯಿಗೆ ಒಂದು ಕೆಜಿ ಅಷ್ಟು ಅಜ್ವಲನು ಕೊಡಕ್ಕ ನಮ್ಮ ತರಳಾಳ ಕೃಷಿ ವಿಜ್ಞಾನ ಕೇಂದ್ರದವರು ಒಪ್ಕೊಂಡಿದ್ದಾರೆ ಸರ್. ಕೃಷಿ ಸಖಿ ಆಗಿ ನೀವು ಎರೆಹುಳನ್ನೆಲ್ಲ ಕೊಡಿಸ್ತಾ ಇದ್ರ, ಎಷ್ಟು ಜನ ನಿಮ್ಮಲ್ಲಿ ಈ ಒಂದು ಎರೆಹುಳ ಗೊಬ್ಬರ ತಯಾರು ಮಾಡ್ತಾ ಇದ್ದಾರೆ ರೈತ ಮಹಿಳೆಯರು? ನಮ್ಮೂರಲ್ಲಿ ಒಂದು 4-5 ಜನ ಎರೆಹುಳ ಗೊಬ್ಬರ ತಯಾರಿಸಿ ನಮ್ಮ 5 ಕೂಡ 10 ಸಾವಯವ ಕೃಷಿ ಮಾಡ್ತಾರ, ಹಣ್ಣುಗಳನ್ನು ತರಕಾರಿಗಳನ್ನು ಮಾಡ್ಕೊಂಡಿದ್ದಾನೆ ಸರ್. ತೆಂಗಿನ ಗಿಡ 30-30 ಹಾಕಿದ್ರೆ ನಡಬತ್ತೆಲೆ ಅಲ್ಲಿ ನಿಂಬೆ ಗಿಡ, ಒಂದ್ ಪೇರ್ಲೆ ಗಿಡ ಈ ತರ ಹಾಕಿ ಆಮೇಲೆ ದುಂಬಿಗಳು ಇರ್ಕೇಳ್ಬೇಕಂದು 550 ಹೂವಿನ ಗಿಡಗಳನ್ನು ಹಾಕ್ಸಿದ್ದೇನೆ ಸರ್. ಅದು ದುಂಬಿಗಳು ಅದ್ರ ಮೇಲೆ ಕುತ್ಕೊಂಡು ಚೆನ್ನಾಗಿ ಒಂದು ಇದಾಗ್ಲಿ ಅನ್ನೋದಕ್ಕೋಸ್ಕರ. ಈಗ ನೀವು ಅಳವಡಿಸಿಕೊಂಡಿದ್ರ ಇಷ್ಟೆಲ್ಲ ಒಂದು ವಿಧಾನಗಳನ್ನ ಕೃಷಿಯಲ್ಲಿ? ನಾವು ಮಾಡಿದ್ದೆ ಸರ್, ನಮ್ದು ಅಡಿಕೆ ತೋಟ 2 ಎಕರೆ ಅಡಿಕೆ ತೋಟ ಇದೆ ಸರ್. ನಾವು ಇದನ್ನ ಮಾಡಿ ಮೊದ್ಲು ನಾವು ಮಾಡಿ ಬೇರೆ ರೈತರಿಗೆ ಮಾಹಿತಿ ಕೊಡ್ತೀವಿ. ಈಗ ಅಜೋಲದ ಬಗ್ಗೆ ಸಾಕಷ್ಟು ಮಾಹಿತಿ ಕೊಡ್ತಾ ಇದ್ವಿ ಅಂತ ಹೇಳಿದ್ರ, ಈಗ ಅಜೋಲ ಒಂದು ಬೆಳೆಯ ಉದ್ದೇಶ ಏನಪ್ಪಾ ಅಂತಂದ್ರೆ ಹೈನುಗಾರಿಕೆಯಲ್ಲಿ ಅದನ್ನ ಬಳಸಲಿಕ್ಕೆ ಸಾಕಷ್ಟು ಅವಕಾಶ ಇದೆ, ಅದನ್ನ ಹಸುಗಳಿಗೆ ಕೊಟ್ಟರೆ ಹಾಲಿನ ಇಳುವರಿ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರ. ಅಜೋಲಾದರ ಬಗ್ಗೆ ಎಲ್ಲ ಏನ್ ಮಾಹಿತಿ ಕೊಡ್ತೀರಾ ಇದ್ರ ಬಗ್ಗೆ? ಈಗ ನೈಸರ್ಗಿಕ ಕೃಷಿ ಮಾಡ್ಬೇಕಂದ್ರೆ ಮೇನ್ ಆಗಿ ಹಸು ಬೇಕೇ ಬೇಕು ಸರ್. ಹೌದು, ಹಸು ಇರೋಂತರ್ವು ಚೆನ್ನಾಗಿ ಹಾಲು ಕೊಡ್ಬೇಕು, ಅವ್ರು ಚೆನ್ನಾಗಿ ಆಗ್ಬೇಕು ಅಂದ್ರೆ ಹಸು ಕಟ್ಕೊಂತಾರೆ ಸರ್. ಅಂತ ವ್ಯಕ್ತಿಗಳನ್ನ ನಾವು ಹುಡ್ಕೊಂಡೋಗಿ ಅಜೋಲ ಹಾಕಿಡ್ರಿ, ಏನು 20 ರೂಪಾಯಿಗೋಷ್ಟು ಇಷ್ಟು ಅಜೋಲ ತಂದು ಕೊಡ್ತೀವಿ ಸರ್. ಏನು ಒಂದು ಸಣ್ಣದಾಗಿ ನಮಗಿಲ್ಲಪ್ಪ, ನಮಗೆ ಕಟ್ಕೊಳಕ್ಕೋಷ್ಟು ದುಡ್ಡು, ಅದಕ್ಕೆಲ್ಲ ಬಿಲ್ಲು, ಅದಕ್ಕೂ ದುಡ್ಡು ಇದೆ ಸರ್ ಸರ್ಕಾರದಿಂದ. ಆ ದುಡ್ಡು ಬೇಡ, ನಾವು ರಿಯಲ್ ಆಗಿ ಮಾಡ್ಬೇಕು ಅಂದ್ರೆ ಒಂದು ತೆಗ್ ತೆಗ್ಸೋದು ಪಾಟ್, ಒಂದು ಪ್ಲಾಸ್ಟಿಕ್ಕಿನ ಕರೆ ಪಾಟು ಫ್ರೀ ಆಗಿ ಸಿಗ್ತ ಸರ್ STSRಗೆ, ಅದು ಕೂಡ ಕೊಡಿಸಿದೇವಿ. ಪಾಟನ್ನು ಹಾಕಿ ಅದರೊಳಗೆ ಒಂದು ಸ್ವಲ್ಪ ನೀರು, ಮಣ್ಣು, ಒಂದು ಸ್ವಲ್ಪ ಸಗಣಿ, ಒಂಚೂರ ಗ್ವಾತ ಹಾಕಿ ಅದರಲ್ಲಿ ಅಜ್ಜೋಲ ಬಿಟ್ಟಿ ಅಂದ್ರೆ ದಿನ ಇಷ್ಟಿಷ್ಟು ತಕೊಂಡ್ರು ಹಾಲಿನ ಪ್ಯಾಟ್ ಹೆಚ್ಚಿಗೆ ಆಗುತ್ತೆ, ಹಾಲು ಹೆಚ್ಚಿಗೆ ಆಗ್ತಾವ ಸರ್, ದನ ಕರುಗಳು ಚೆನ್ನಾಗಿ ಆಗ್ತಾ ಚೆನ್ನಾಗಿ ಬರುತ್ತೆ ಸರ್. ಒಂದು ನೀನು ಒಂದು ಶೇಂಗಾ ಹಿಂಡಿ 1 ಕೆಜಿ ಇಡೋವಷ್ಟು, ಇದನ್ನ ಒಂದು ಒಂದು ಬೊಗಸೆ ಅಷ್ಟು ಇಟ್ಟು 1 ಕೆಜಿ ಶೇಂಗಾ ಹಿಂಡಿ ಇಷ್ಟು ಚೆನ್ನಾಗುತ್ತೆ ಸರ್, ದನಗೆ ಹಾಲು ಚೆನ್ನಾಗಿ ಕೊಡ್ತದೆ ಸರ್. ಎಲ್ಲ ಒಂದ್ ಕಡೆ ಹಿಂಡಿ ಕೊಡಂತದ್ನ ಖರ್ಚು ಉಳಿತಾಯ ಮಾಡ್ಬೋದು, ಖರ್ಚು ಉಳಿತಾಯ ಮಾಡಬಹುದು. ಈಗ ಹಾಲಿಂದ ಉಳಿತಾಯ ಹೆಚ್ಚಿಗೆ ಆಗ್ತೈತಿ, ದನನು ಚೆನ್ನಾಗಿರ್ತಾವು. ಈ ಇದ್ರ ಮಾಡೋದ್ರಿಂದ ಜನ ಇನ್ನು ಮುಂದೆ ಬರ್ತಾರೆ, ನಾವು ಹಸು ಸಾಕ್ಬೇಕು, ಸಾವಯವ ಕೃಷಿ ಮಾಡ್ಬೇಕು ಅನ್ನೋದ್ರಲ್ಲಿ. ಯಾಕೆ ಸಾವಯವ ಕೃಷಿಗೆ ಹೆಚ್ಚೆಚ್ಚು ಒತ್ತನ್ನ ಕೊಡ್ತಾ ಇದ್ರಾ ನೀವು ಒಬ್ಬ ಕೃಷಿ ಸಖಿಯಾಗಿ? ಸರ್ ಈಗ ರಸಗೊಬ್ಬರವನ್ನು ತಿಂದು ತಿಂದು ಮನುಷ್ಯನ ಆರೋಗ್ಯ ಯಥೇಚ್ಛವಾಗಿ ಹಾಳಾಗ್ತಾ ಇದೆ ಸರ್. ಅದಕ್ಕೋಸ್ಕರ ನಮ್ಮನ್ನ ಕೃಷಿ ಸಖಿಯರನ್ನಾಗಿ ಆಯ್ಕೆ ಮಾಡಿದಾರೆ ಸರ್. ಇದರಿಂದ ಅಷ್ಟು ಏನೋ ಒಂದು ಸ್ವಸಹಾಯ ಸಂಘದವ್ರು ತಿಳ್ಕೊಂಡು ಇನ್ನೊಬ್ರು ಅವರು ಕೂಡ ಅವ್ರ ಜೀವನದಲ್ಲಿ ಅಳವಡಿಸ್ಲಿ ಅನ್ನೋದಕ್ಕೋಸ್ಕರ ಈ ನೈಸರ್ಗಿಕ ಕೃಷಿಯನ್ನು ನಾವು ಅಳವಡಿಸ್ಕೊಂಡಿದ್ದೆ ಸರ್. ನಾನು ನೋಡಿ ಇನ್ನೊಬ್ರು ಮಾಡ್ತಾ ಇದಾರೆ ಸರ್, ಇನ್ನೊಬ್ರು ನೋಡಿ ಮತ್ತೊಬ್ರು. ಈಗ ಸಾಕಷ್ಟು ಕಡೆ ನಾವು ನೋಡಿದ್ದೇವೆ ಈಗ ತೋಟಗಾರಿಕಾ ಬೆಳೆಗಳಿಗೆ ಅಷ್ಟೇ ನೈಸರ್ಗಿಕ ಕೃಷಿಯನ್ನ ಅಳವಡಿಸಿಕೊಂಡಿರುವಂತದ್ನ. ಈಗ ಆಹಾರ ಧಾನ್ಯಗಳು ಪ್ರತಿನಿತ್ಯ ನಾವೇನು ಬಳಸ್ತೀವೋ ಊಟಕ್ಕಾಗಿ, ಅಂತ ಒಂದು ಆಹಾರ ಧಾನ್ಯಗಳನ್ನ ಬೆಳಿಲಿಕ್ಕೆ ಈಗ ಸಾವಯವ ಕೃಷಿಯಲ್ಲಿ ಆದ್ಯತೆ ಕೊಡಲಿಕ್ಕೆ ಏನಾದರೂ ನಿಮ್ಮ ಕೃಷಿ ಸಖಿಯಾಗಿ ನೀವು ಅದ್ರ ಬಗ್ಗೆ ಸಲಹೆ ಕೊಡ್ತೀರಾ? ಹ್ಮ್ ಸರ್, ಅದರ ಬಗ್ಗೆನೂ ಕೂಡ ನಾವು ನಮ್ಮ ಬಳ್ಳೂಡಿ ಗ್ರಾಮದಲ್ಲಿ ಸಾವಯವ ಕೃಷಿ ಮಾಡಿದ ಸರ್. ಭತ್ತನ ಲೈನ್ ಭತ್ತ ಮಾಡಿ ಒಂದು 2 ನಮೂನಿ ಕೆಂಪು ಭತ್ತ, ಒಂದು ಇದ್ರ ಭತ್ತ ಸರ್, ಯಾವುದೇ ಕೆಮಿಕಲ್ ಇಲ್ದಲೆ ಇಳುವರಿಯನ್ನು ಚೆನ್ನಾಗಿ ತಕೊಂಡಿದ್ದಾನೆ. ಇಳುವರಿ ಕಡಿಮೆ ಬಂದ್ರು ಕೂಡ ರೇಟಿನಲ್ಲಿ ಚೆನ್ನಾಗಾಗ್ತಾನೆ. ಮೊದಲು ತಾನು ತಿಂದು ತನ್ನ ಆರೋಗ್ಯ ಚೆನ್ನಾಗಿಟ್ಟುಕೊಂಡು ಅದು ರೇಟ್ನಲ್ಲಿ ಆದ್ರೂ ಅವನು ಲಾಭ ತಕೋಬಹುದು ಸರ್. ಆ ತರ ಒಂದು ಮಾಹಿತಿಯನ್ನು ಜನಕ್ಕೆ ತಿಳಿಸಿ ನಾವು ನೈಸರ್ಗಿಕ ಕೃಷಿಯನ್ನು ಭತ್ತದಲ್ಲಿ ಕೂಡ ಮಾಡಿಸಕ್ ಪ್ರಯತ್ನ ಪಟ್ಟಿದ್ರೆ ಸರ್. ಈಗ ಸಾಕಷ್ಟು ಉಪಕಸಗಳ ಬಗ್ಗೆ ನೀವು ಕೃಷಿ ಸಖಿಯಾಗಿ ಮಾಹಿತಿ ಕೊಡ್ತಾ ಇದ್ದೀರಾ, ಈಗೇನಾದ್ರೂ ಮೀನು ಕೃಷಿ, ಜೇನು ಕೃಷಿ ಇದ್ರ ಬಗ್ಗೆ? ಮೊನ್ನೆ ನಮ್ಮ ಊರಲ್ಲಿ ಕೆಬೇವಿನಹಳ್ಳಿಯಲ್ಲೇ ಸರ್ ಕೃಷಿ ಇಲಾಖೆಯಿಂದ ಮೀನು ಸಾಕಾಣಿಕೆಗೆ ಎಲ್ಲ ಒಂದು ಹೊಂಡ ತೆಗೆಸಿ ಅವ್ರಿಗೆ ಇಷ್ಟು ಅನುದಾನ ಅಂತ ಸಿಕ್ಕಿದೆ ಸರ್. 1 ಲಕ್ಷ ಏನ ಅದ್ರ ಮೇಲೆ ಹೋಗುತ್ತೆ ಅಂತ ಅವ್ನು ಮಾಡ್ತಾ ಇದ್ದಾರೆ ಸರ್. ಕೃಷಿ ಹೊಂಡನು ಮಾಡಿಸಿದೆ ಸರ್, ಅದಕ್ಕ 1 ಲಕ್ಷ ಏನ ಐತೆ ಸರ್, ಅದನ್ನು ಪ್ರಯೋಜನ ಪಡ್ಕೊಂಡು ಇಬ್ಬಳವ್ರು ಕೃಷಿ ಹೊಂಡ ಮಾಡಿದ್ದಾರೆ ಸರ್. ನೀರಿಲ್ದ ಟೈಮ್ನಾಗ ಆ ಹೊಂಡದಿಂದನೇ ಹೊಲಗಳಿಗೆ ನೀರು, ಅಡಿಕೆಗೆ ನೀರು ಹಾಯಿಸ್ತಾರೆ ಸರ್. ಎಲ್ಲ ಪಾಟಿನ ವ್ಯವಸ್ಥೆ, ಗುಂಡಿ ವ್ಯವಸ್ಥೆ ಎಲ್ಲ ಸರ್ಕಾರದಿಂದನೇ ಅವರಿಗೆ, ನಮ್ಮ ರೈತ ಮಹಿಳೆ, ನಮ್ಮ ಸ್ವಸಹಾಯ ಸಂಘದ ಮಹಿಳೆನ ಮಾಡ್ತಾ ಇದ್ದಾಳೆ ಸರ್. ಈಗ ನೀವು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನಲ್ಲಿ ಸೇರ್ಕೊಂಡಿದ್ದೀರಾ, ಒಂದು ಗುಂಪನ್ನ ರಚನೆ ಮಾಡಿಕೊಂಡಿದ್ದೀರಾ, ಆ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಮುಖಾಂತರ ನಿಮ್ಮನ್ನ ಕೃಷಿ ಸಖಿಯಾಗಿ ಆಯ್ಕೆ ಮಾಡಿದ್ದಾರಲ್ವಾ? ಈಗ ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪು ಅಂತಂದ್ರೆ ಎಷ್ಟು ಜನ ಸೇರ್ಕೊಂಡಿದ್ರಲ್ಲಿ? ಒಂದು 20 ಜನ, 10 ಜನ, ಒಂದು 15 ಜನ ಸ್ತ್ರೀ ಶಕ್ತಿ ಸಂಘದ ಗುಂಪು ಸರ್. ಉಳಿತಾಯ 100 ರೂಪಾಯಿ ಆಯ್ತು, 200 ರೂಪಾಯಿ ಆಯ್ತು, 50 ರೂಪಾಯಿದಿಂದ ಸ್ಟಾರ್ಟ್ ಹಾಕ ಸರ್. ನಮ್ ದುಡ್ಡನ್ನು ಉಳಿತಾಯ ಮಾಡ್ತಿದ್ದೀವಿ ಸರ್. ಆಮೇಲೆ ಉಳಿತಾಯ ಮಾಡೋದು ಒಂದೇ ಮುಖ್ಯ ಅಲ್ಲ ಸರ್, ಅಲ್ಲಿ ಕೂತ್ಕೊಂಡು ಎಲ್ಲಾ ವಿಷಯದಲ್ಲಿ ಚರ್ಚೆ ಆಗ್ತದೆ ಸರ್. ಏನಪ್ಪ ಇವತ್ತು ಏನಾರ ಮಹಿಳಾ ದೌರ್ಜನ್ಯ ಏನಾರ ಆತಪ್ಪ ಅಂದ್ರು ಅದು ಕೂಡ ನಮ್ಮಲ್ಲಿದೆ ಸರ್. ಆಮೇಲೆ ಒಂದು ಟೈಲರಿಂಗ್ ಏನಾರ ಕಲಿತಾರ ಅಂದ್ರು ಅದಕ್ಕೂ ಮಹಿಳಾ ಗುಂಪು ಮಾಡ್ಕೊಂಡು ಅದಕ್ಕೂ ಕೂಡ ಅವ್ರನ್ನ ಯಾರು ಕಲಿ ಆಸಕ್ತಿ ಇದ್ದಾರನ್ನ ತಾಳುಣಸೆಯಲ್ಲಿ ತರಬೇತಿ ಕೂಡ ಉಚಿತವಾಗಿ 30 ದಿವಸ ತರಬೇತಿ ಕೂಡ ನಮ್ ಸಂಜೀವಿನಿಯಿಂದ ಕಳಿಸಿದೆ ಸರ್. ಅದು ಕೂಡ ಕೆಲಸ ಮಾಡ್ತದೆ ಸರ್. ಸಂಜೀವಿನಿ ಅಂದ್ರೆ ನಿಮ್ಮದು ನಿಸರ್ಗ ಸಂಜೀವಿನಿ ಸರ್, ನಮ್ಮನ್ನ ಕೆಲಸ ತಗೊಂಡಿರೋರು ರಾಜ್ಯ ಮಟ್ಟದವರು. ಈಗೆಲ್ಲ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪನ್ನ ರಚನೆ ಮಾಡಿಕೊಂಡಿದ್ರಲ್ಲ, ಈಗ 20 ಜನ ಇದಾರೆ ಅಂತ ಹೇಳಿದ್ರ ಅಲ್ವಾ, ಈಗ ಉಳಿತಾಯ ಅಂತಂದ್ರೆ ಈಗ ಹಣ ಯಾವ ರೀತಿ ಹೊಂದಿಸ್ತಾರ ಅದಕ್ಕೆಲ್ಲ? ಈಗ ಒಂದು ಒಬ್ಬರನ್ನ ಅದ್ರ ಪ್ರತಿನಿಧಿ 1-2 ಅಂತ ಪ್ರತಿನಿಧಿ ಮಾಡಿರ್ತಾರೆ ಸರ್. ಬ್ಯಾಂಕ್ ನಲ್ಲಿ ಅಷ್ಟ್ರದ್ದು ಆಧಾರ್ ಕಾರ್ಡ್ ಎಲ್ಲ ತಗೊಂಡೋಗಿ ಅಕೌಂಟ್ ಮಾಡಿಸ್ತಾರೆ ಸರ್. ಆ ದುಡ್ಡನ್ನ ಬಂದಿರೋ ದುಡ್ಡನ್ನ ಅಕೌಂಟ್ಗೆ ಹಾಕ್ತಾರ ಸರ್. ಯಾರಿಗಾರ ಬೇಕು ಅಂದ್ರೆ ಸಾಲ ಕೊಡ್ತಾರೆ ಸರ್. ಅದು ಸಾಲ ಅಂದ್ಮೇಲೆ ಸಂಜೀವಿನಿಯಿಂದನೂ ಸಾಲ ಕೊಡೋದು ಗುಂಪಿನ ಮೇಲೆ ಎಲ್ಲರದು ಸೈನ್ ಹಾಕ್ಸ್ಕೊಂಡು ಅವ್ರ ಗುಂಪಿನ ಎಲ್ಲ ಸದಸ್ಯರು ಒಂದು ಸೈನ್ ಇದ್ದು ಅವರೆಲ್ಲರೂ ಒಪ್ಪಿಗೆ ಪಡ್ಕೊಂಡು ಇವ್ನು ತಗಂತಾನೆ ತಿಂಗಳ ಕಟ್ತಾನ ಅನ್ನೋಂತ ವ್ಯಕ್ತಿಗಳಿಗೆ 50,000, 20,000, ಒಂದು ಸಂಘಕ್ಕೆ 1.5 ಲಕ್ಷ ಕೊಡ್ತಾರೆ ಸರ್. ಸ್ವಂತ ಉದ್ಯೋಗ ಮಾಡಂತ ಮಹಿಳೆ ಮಾತ್ರ ಕೊಡ್ತಾರ ಸರ್. ಸ್ವಂತ ಹಸು ತಗಂತೀನಿ ಅಂತವ್ರಿಗೆ, ಮಕ್ಕಳು ವಿದ್ಯಾಭ್ಯಾಸಕ್ಕೂ ಕೊಡ್ತಾರ ಸರ್. ಆಮೇಲೆ ಏನಾರ ಹೊಲಕ್ಕ ಹೊಲ ಮಾಡ್ತೀನಿ, ಕಿರಾಣಿ ಅಂಗಡಿ ಇಡ್ತೀನಿ, ಬಟ್ಟೆ ಅಂಗಡಿ ಇಡ್ತೀನಿ ಅನ್ನೋರಿಗೆ. ಈಗ ನಮ್ಮೂರಲ್ಲಿ ಒಬ್ಳು ಹಣ ತಗೊಂಡು ಪಾನಿಪುರಿ ಮಾಡ್ತಾ ಇದ್ದಾಳೆ. ಸಾಲ 1.5 ಲಕ್ಷಗಟ್ಟಲೆ ಕೊಡ್ತಾರೆ ನಿಮ್ಮ ಸಂಘದ ಸದಸ್ಯರುಗಳಿಗೆ. ಅವರೆಲ್ಲ ಈಗ ಸಾಕಾಣಿಕೆ ಬೇರೆ ಬೇರೆ ಉದ್ಯೋಗಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರ. ಈಗ ಪ್ರತಿಯೊಬ್ಬರು ಈ ಕೃಷಿ ಸಂಬಂಧಪಟ್ಟಂತೆ ಉದ್ಯೋಗಗಳನ್ನು ಮಾಡ್ತಾ ಇದ್ದಾರ? ಪ್ರತಿಯೊಬ್ರು ಮಾಡ್ತಾ ಇಲ್ಲ ಸರ್. ಒಬ್ರು ಹೊಲ ಜಮೀನ್ ಇರಲ್ಲ ಅಂತವ್ರು ಹಿಂಗ ಕಿರಾಣಿ ಅಂಗಡಿ, ಬಟ್ಟೆ ಅಂಗಡಿ, ಏನೋ ಒಂದ್ ಟೈಲರಿಂಗ್ ಇದನ್ನ ಮಾಡ್ಕೊಂಡು. ಈಗ ನೀವೆಲ್ಲ ಸಾಲ ತಗೊಂಡ್ ಯಾವ ಬಳಸಿದ್ರ? ನಾವು ಸಾಲ ತಗೊಂಡು ಕೃಷಿಗೆ ಸರ್. ಕೃಷಿಗೆ ಈಗ ಇವಾಗ ಕೊಯ್ಯಕ್ ಬಂದ್ರ ಅದಕ್ಕ ಇದು ಭತ್ತ ಕೊಯ್ ಮಿಷಿನ್ ದುಡ್ಡು ಕೊಡ್ಬೇಕು, ಆ ಇದಕ್ ಬಳಸ್ಕೊಂಡಿದಾವಿ. ಆಮೇಲೆ ಏನಪ್ಪ ಕೂಲರಿಗೆ ಅರುಗು ಮೂಲಿ ತೆಗಿಯರಿಗೆ ಇದಕ್ಕೆಲ್ಲ ಬಳಸ್ಕೊಂಡ್. ಈಗ ನೀವು ಕೃಷಿ ಪ್ರವಾಸಗಳು ಏನಾದ್ರೂ ಹೋಗ್ತಾರೆ ನಿಮ್ಮ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನಿಂದ? ಒಂದ್ಸ ಕೃಷಿ ತರಬೇತಿಗೂ ನಮ್ಮನ್ನ ಕರ್ಕೊಂಡು ಹೋಗಿದಾರ ಸರ್. ಎಲ್ಲ ಎಲ್ಲೆಲ್ಲಿ ಧಾರವಾಡ ಕೃಷಿ ಮೇಳಕ್ಕ ನಮ್ಮನ್ನ ಕಳಿಸ್ತಾರ ಸರ್. ಧಾರವಾಡ ಕೃಷಿ ಮೇಳಕ್ ಹೋಗಿದ್ವಿ. ಆಮೇಲೆ ಧಾರವಾಡದಾಗ ಕೃಷಿ ಇಲಾಖೆಗ ಹೋಗಿ ಅಲ್ಲೆಲ್ಲ ಏನ್ ಅವ್ರು ಯಾವ ತರ ಮಾಡ್ತಾರ ಅದನ್ನೆಲ್ಲ ಟ್ರೈನಿಂಗ್ ತಗೊಂಬಂದ್ವಿ. ಅಲ್ಲಿ ಅಗ್ರಿಕಲ್ಚರ್ ಹುಡುಗರು ಇದ್ರು, ಯಾವ ತರ ಕೆಲಸ ಮಾಡ್ತಾರ ಅನ್ನೋದು ಎಲ್ಲ ತೋರಿಸಿದ್ರು. ಆಮೇಲೆ ನರ್ಸರಿ ಮಾಡ್ತಾ ಇದ್ರು, ನರ್ಸರಿ ಅದನ್ನ ತೋರಿಸಿದ್ರು, ಕೃಷಿ ಹೊಂಡ ತೋರಿಸಿದ್ರು, ಆಮೇಲೆ ಹಸುಗಳನ್ನ ಸಾಕಿದ್ರು, ಅವು ಎಲ್ಲ ತೋರಿಸಿ ಅದು ಕೂಡ ನಮಗೆ ಟ್ರೈನಿಂಗ್ ಆಗಿರ್ತದ ಸರ್. ಆಮೇಲೆ ಆ ಕಾಡಜ್ಜಿಗೆ ರೈತ ಮಹಿಳೆಯರನ್ನು ಕೃಷಿ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳಿ ಅದನ್ನು 3 ದಿವಸ ಟ್ರೈನಿಂಗ್ ಕೂಡ ಕರ್ಕೊಂಡೋಗಿ ಊಟ ವಸತಿ ಎಲ್ಲ ಸವಲತ್ತು ಅಲ್ಲಿ ನಮಗೆ ರೈತರಿಗೆ ಸಿಗಾಗ ಮಾಡಿದ್ವಿ ಸರ್. ಕಾಡಜ್ಜಿ ಕೃಷಿ ತರಬೇತಿ ಕೇಂದ್ರದಲ್ಲಿ ನೀವು ತರಬೇತಿ ಹೋಗಿದ್ರ, ಏನೇನ್ ಮಾಹಿತಿ ಕೊಟ್ಟರು ಅಲ್ಲಿ ನಿಮಗೆ? ಅಲ್ಲಿ ಸರ್ ನಾವು ಏನರ ಸ್ವಂತ ಉದ್ಯೋಗ ಮಾಡ್ತೇವೆ ಅಂದ್ರೂ ಅದಕ್ಕೂ ಕೂಡ ಸ್ವಂತ ಉದ್ಯೋಗ ಮಾಡೋರು ಫೌಂಡೇಶನ್ ಯಾವ ತರ. ನಾನು ಒಬ್ಳು ಮೊನ್ನೆ ಎಣ್ಣೆ ಗಣ ಮಿಷನ್ ಮಾಡಾಳ್ ಬಂದ ಸರ್, ಎಣ್ಣೆ ಗಣ ಹಾಕಿದಕ್ಕೆ ಹಾಕಿ ಮಾಡ್ರಿ ನೀವು ಮುಂದೆ ಬರ್ರಿ. ಕೃಷಿ ಇಲಾಖೆಯಿಂದ ಸಬ್ಸಿಡಿ ಕೊಡ್ತಾರೆ, ಕೃಷಿ ಇಲಾಖೆಯಿಂದ ಎಲ್ಲ ಸವಲತ್ತು ಕೊಡ್ತಾರೆ. ಎಣ್ಣೆ ಮಾಡೋದ್ ಹೆಂಗ, ಆಮೇಲೆ ಅದನ್ನ ಕ್ವಾಲಿಟಿ ಕ್ವಾಂಟಿಟಿ ಬಗ್ಗೆ, ಅದನ್ನ ಊಟ ಮಾಡಿದ್ರೆ ಆರೋಗ್ಯ ಹೇಗಿರ್ತತೆ, ಹಾ ಬೇರೆದೆಲ್ಲ ಹೆಂಗಿರ್ತತೆ, ಅದರೊಳಗೆ ಏನ್ ಮಿಕ್ಸ್ ಮಾಡಿರ್ತಾರ, ಅದನ್ನೊಂದು ಪ್ರತಿಯೊಬ್ಬ ನಮ್ಮಂತ ಮಹಿಳೆಯನ್ನ ತಿದ್ದಿ ತೀಡಿ ಅಂತ ಮಹಿಳೆಯನ್ನ ಅಲ್ಲಿ ಕರೆಸ್ತಿರ್ತಾರ ಸರ್. ಅವ್ರ ಕೂಡ ಮಾಹಿತಿ ಕೊಡಿಸ್ತಾರ ಸರ್. ಕೃಷಿ ಬಗ್ಗೆ ಎಲ್ಲ ತಿಳ್ಕೊಂಡಿರೋ ಅಂತ ಸರ್ಗಳನ್ನ ಕರೆಸ್ತಾರ ಸರ್. ಅವ್ರೆಲ್ಲ ಮಾಹಿತಿ ಕೃಷಿ ಬಗ್ಗೆ, ಈ ತರ ಈ ಜೀವಾಮೃತ ಮಾಡಿದ್ರೆ ಭೂಮಿ ಫಲವತ್ತತೆ ಹೇಗಿರುತ್ತದೆ, ಬೀಜ ಉಪಚಾರ ಮಾಡುವುದರಿಂದ ಬೀಜಗಳಲ್ಲಿ ಏನೆಲ್ಲ ಬೀಜಗಳಲ್ಲಿರುವ ವಿಷಕಾರಿ ವಸ್ತುಗಳು ಹೋಗಿ ಒಂದು ಒಳ್ಳೆ ಬೀಜ ಹುಟ್ಟೋದಕ್ಕೆ ಕಾರಣವಾಗ್ತದೆ ಸರ್. ಬಿತ್ತನೆ ಮಾಡುವಾಗ ಹೊಲ ಸಿದ್ಧತೆ ಹೇಗೆ ಮಾಡ್ಕೋಬೇಕು ಅನ್ನೋದು ಒಂದೆಲ್ಲದ ರೀತಿಯಲ್ಲಿ ನಮಗೆ ಮಾಹಿತಿಯನ್ನು ಕೊಡಿಸಿದ್ರು ಸರ್ ರೈತರಿಗೆ. ಅದನ್ನ ತಿಳ್ಕೊಂಬಂದ್ ಎಷ್ಟೋ ಜನ ಆಗ್ಲಿ, ಅಷ್ಟು ಮಾಡಕ್ಕಾಗ್ಲಿಲ್ಲದಕ್ಕೂ ಈಗ ಅಜ್ವಲ ಅಂದ್ವಿ ಸರ್. ನಾವು ಅವ್ರು ಕರ್ಕೊಂಡೋಗಿ ಅದನ್ನು ಅಲ್ಲಿ ಮಾಹಿತಿ ಕೊಟ್ರು. ಅವರಿಗೆ ಒಂದು ಗುಂಡಿ ತಕ್ಕೊಂಡು ಪಾಟ್ ಹಾಕಿ ಮಾಡ್ಕೊಳೋಕಾಗ್ಲಿದ್ರು ಡ್ರಮ್ನೆಲ್ಲ ಇಟ್ಟು ಮಾಡ್ಕೊಳ ಅಂತ ರೈತ ಮಹಿಳೆಯರನ್ನು ಮಾಡಿದ್ರು ಸರ್. ಡ್ರಮ್ನಲ್ಲಿ ಯಾವ ರೀತಿ ಮಾಡಬಹುದು ಅಜ್ವಲನ? ಡ್ರಮ್ ಇರ್ತಾ ಸರ್, ಆ ಡ್ರಮ್ನಲ್ಲಿ ನೀರ್ ಹಾಕಿ ಅದ್ರೊಳಗೆ ಒಂದ್ ಸ್ವಲ್ಪ ಮಣ್ಣು ಒಂದ್ ಸ್ವಲ್ಪ ಒಂದಿಷ್ಟು ಸಗಣಿ ಗೋಮತ್ರ ಹಾಕಿ ಅದನ್ನ ಹಾಕಿದ್ನಿ ಅಂದ್ರೆ ದಿನಾಲು ಅದರಲ್ಲೇ ಬರ್ತದೆ ಸರ್. ದಿನ ಒಂದ್ ಸ್ವಲ್ಪ ತಕ್ಕೊಳೋದು ಆಕಳಿಗೆ ಹಾಕೋದು. ಅಂದ್ರೆ ಎಲ್ಲ ಒಂದ್ ಕಡೆ ಈಗ ಖರ್ಚು ಕಡಿಮೆ ಇದ್ರಲ್ಲಿ ಸಾಕಷ್ಟು ಬೆಳೆಯಬಹುದು ಅಂತೀರ. ನೀವು ಒಬ್ಬ ಕೃಷಿ ಸಖಿಯಾಗಿ ಸಾಕಷ್ಟು ಮಾಹಿತಿಯನ್ನ ಕೃಷಿ ಬಗ್ಗೆ ತಿಳ್ಕೊಂಡಿದ್ರ. ಈಗ ನಿಮ್ಮ ಪಂಚಾಯತಿಯಲ್ಲಿ 3 ಹಳ್ಳಿಗಳಲ್ಲಿ ನೀವು ಹೋಗಿ ರೈತ ಮಹಿಳೆಯರಿಗೆ ಮಾಹಿತಿ ಕೊಡ್ತಾ ಇದ್ರ. ಹಳ್ಳಿಗಳಲ್ಲಿ ರೈತ ಮಹಿಳೆಯರು ಯಾವ ರೀತಿ ಸ್ಪಂದಿಸ್ತಾರೆ? ಹೋದಾಗ ಫಸ್ಟ್ ಗೆ ಯಾರು ಒಪ್ಪಲ್ಲ ಸರ್. ನಾನೇ ಮಾಡಿದ್ದನ್ನ ರಿಯಲ್ ಆಗಿ ತೋರಿಸಿ, ಈಗ ಒಂದು ಅವ್ರ ಮನೆಯಲ್ಲೇ ಒಂದು ಕರಿಬೇವಿನ ಗಿಡ ಇತ್ತನ್ರಿ ಸರ್. ಅದು ಏನಾರ ಬೂದಿ ರೋಗ ಏನಾರ ಬಂತು ಅಂದ್ರೆ ಅವರಿಗೆ ನಾನು ಮಾಡ್ಕೊಂಡಿರೋಂತ ಈಗ ಜೀವಾಮೃತವನ್ನ ತಗೊಂಡೋಗಿ ಈ ತರ ಸಿಂಪಡಿಸು, ಅದು ಅವ್ರದ್ದು ಏನಾರ ಗಿಡ ಅಲ್ಲಿ ಚೆನ್ನಾಗಾತು ಅಂದ್ರೆ ಇವಳು ಮಾಹಿತಿ ಚೆನ್ನಾಗಿದೆ ಕೇಳೋಣ, ಈಕೆನ ತಿಳ್ಕೊಂಬಂದಾಳ ಅನ್ನೋದಕ್ಕೋಸ್ಕರ ಮುಂದೆ ಬರ್ತಾರ ಸರ್. ಸಂಘದಲ್ಲಿ ಹೋದ್ರೆ 10 ಜನ ಬಂದು ನಮ್ಮ ಮಾಹಿತಿಯನ್ನು ತಿಳ್ಕೊಂತಾರ ಸರ್. ಅವಾಗ ಅವರೆಲ್ಲ ಅಳವಡಿಸ್ಕೊಳ್ತಾರಂತ ಅಳವಡಿಸ್ಕೊಂತಾರ ಸರ್. ಈಗ ಹೇಳಿದ್ದನ್ನ ನಾನು ಅಳವಡಿಸ್ಕೊಂತಾರ ಸರ್. ಮನೆ ಎತ್ತಲದಲ್ಲಿ ಏನಾದ್ರು ಗಿಡಗಳಿಗೆ ಈ ತರ ಬಂತಪ್ಪ ಅಂದ್ರೆ ನಾವೊಂದು ಮಜ್ಜಿಗೆಯನ್ನ ಶೇಖರಣೆ ಇಟ್ಕೊಂಡು ಅಂದ್ರೆ ಮಜ್ಜಿಗೆ ಸ್ಪ್ರೇ ಮಾಡ್ರಿ, ಅದರಿಂದ ಗಿಡಗಳು ಚೆನ್ನಾಗಿ ಒಂದು ಎಷ್ಟೋ ಜನ ಮಾಡಿದಾರ ಸರ್. ಒಳ್ಳೆ ಕರಿಬೇವು ಆದ್ರೂ ನೈಸರ್ಗಿಕ ಕರಿಬೇವನ್ನು ತಿಂದಿದಾರ ಸರ್ ರಸಗೊಬ್ಬರ ಹೊಡೆದ. ಈಗ ಹೇಳಿದ್ರಿ ಮನೆ ಹತ್ರ ಕೈ ತೋಟ ಮಾಡ್ಕೊಳ್ಬಹುದು ಅಂತ, ಅಲ್ಲಿ ಏನೇನ್ ಬೆಳಕಲ್ಲ ಅವಕಾಶ ಇದೆ ಅಂತ ಮಾಹಿತಿ ಕೊಡ್ತೀರಾ? ಅಲ್ಲಿ ಸರ್ ಅವರು ಮೆಣಸಿನ ಗಿಡ, ಬೆಂಡಿ ಗಿಡ, ಸೊಪ್ಪುಗಳನ್ನು, ಪಾಲಕ್ಕು, ಎಳರ್ಬಿ, ಮೆಂತ್ಯ, ಆಮೇಲೆ ಮೂಲಂಗಿ ಇವೆಲ್ಲ ಬೆಳ್ಕೋಬಹುದು ಸರ್. ಮನೆ ಹತ್ರ ಜಾಗ ಇಲ್ಲ ಅಂದ್ರೆ ಅವ್ರದ್ದು ಟೆರಸ್ ಐತಿ, ಅಂತಾರು ಟೆರಸ್ ನಲ್ಲಿ ಒಡಕದ್ ಬಾಕಿ ಇಟ್ಟಿರ್ತತಿ, ಅದ್ರೊಳಗೇನೆ ಬೀಜ ಹಾಕಿ ಮಣ್ಣಾಕಿ ಟೆರಸ್ ಗೆ ಯಾವ ತರ ತೊಂದರೆ ಆಗದಂಗೆ ಸೀದಾ ನೀರ್ ಹರ್ಕೊಂಡ್ ಹೋಗ ಇದ್ರ ಹತ್ರಕೇನೆ ಇಟ್ಟು ಅಲ್ಲಿ ಬೆಳ್ಕೊಂಡು ಉಣ್ಣ ಅಂತಾರು ಅದರ್ಸ. ಅಂದ್ರೆ ಸಿಟಿಗಳಲ್ಲೆಲ್ಲ ಜಾಗ ಕಡಿಮೆ ಅಲ್ವಾ? ಕಡಿಮೆ ಅಲ್ಲ ಸರ್. ಅವರೆಲ್ಲ ಹೆಂಗ್ ಮಾಡ್ತಾರ, ನಾವು ಹಳ್ಳಿಗಳಲ್ಲಿರೋ ಜನರನ್ನ ಸಿಟಿ ಲೆವೆಲ್ ತರ ಲೆವೆಲ್ ಮಾಡಿದೆ ಸರ್. ಈಗೆಲ್ಲ ಕೃಷಿಯಲ್ಲಿ ಸಿಗುವಂತಹ ತ್ಯಾಜ್ಯಗಳಾಗಿರ್ಬೋದು, ಈಗ ಮನೆಯಲ್ಲಿ ಸಿಗುವಂತಹ ಹಸಿ ಕಸ, ಒಣಕಸಗಳು, ಇವನ್ನೆಲ್ಲ ಯಾವ ರೀತಿ ಬಳಕೆ ಮಾಡಬಹುದು ಮಾಡಬಹುದು ಅಂತೇಳಿ ನೀವು ಕೃಷಿ ಸೆಕೆಯಾಗಿ ಮಾಹಿತಿ ಕೊಡ್ತೀರಾ? ಈಗ ಹಸಿ ಕಸನ ಬೇರೆಡ್ರಿ, ಅದರ ನಿಮ್ ಮನೆ ಹತ್ರ ಒಂದು ಜಾಗ ಇತ್ತಪ್ಪ, ಅದರಲ್ಲಿ ಗುಂಡಿ ತೆಗೆದು ಹಾಕಿ ಅದನ್ನೇ ಗೊಬ್ಬರ ಮಾಡಿ ಟೆರೆಸ್ ನಲ್ಲಿ ಬೆಳಕೊಂಡಿರೋರಿಗೆ ಹಾಕೋಕ್ಕೂ ಅದನ್ನ ಹೇಳಿದೇನೆ ಸರ್ ಮಾಹಿತಿ. ಅದನ್ನೆಲ್ಲ ಯಾವ ರೀತಿ ಅಳವಡಿಸಿಕೊಳ್ತಾರೆ? ಮಾಡ್ತಿದ್ದಾರೆ ಸರ್. ಈಗ ಹಸಿ ಕಸ ಒಣ ಕಸ ಬೇರೆ ಇಡ್ತಾರೆ ಸರ್. ಯಾವ ರೀತಿ ಅವ್ರು ವಿಂಗಡಣೆ ಮಾಡ್ತಾರೆ? ಒಂದು ಬಾಕಿಟ್, ಬಾಕಿಟ್ನೊಳಗೆ ಮಣ್ಣು ಹಾಕೋದು, ಹಸಿ ಕಸ ಹಾಕೋದು, ಅದರ ಕೂಡ ಗೊಬ್ಬರ ಮಾಡಿ ಅವ್ರು ತಯಾರಿಸಿ ಹಾಕ್ಬೋದು ಸರ್. ಒಣ ಕಸ ಅದನ್ನ ಈಗ ಈ ಒಂದು ಗ್ರಾಮ ಪಂಚಾಯತಿಗೆ ಘನ ತ್ಯಾಜ್ಯ ವಿಲೇವಾರಿ ಬಂದಿದ್ದಾರೆ ಸರ್, ಬಾಕಿಟ್ನಲ್ಲಿ ಇಡ್ತಾರೆ, ಹಾಕೊಂಡು ಹೋಗ್ತಾರೆ ಸರ್. ಒಂದು ರೈತ ಮಹಿಳೆನ ಘನ ತ್ಯಾಜ್ಯ ವಿಲೇವಾರಿ ಆಟೋ ಡ್ರೈವರ್ ಆಗಿದ್ದಾರೆ ಸರ್, ಕಸ ತುಂಬಳು ಅವಳು ಮಹಿಳೆ, ರೈತ ಮಹಿಳೆ ಸರ್. ಹೋಗಿ ನಿಸರ್ಗ ಸಂಜೀವಿನಿಂದ ನಾ ಆಯ್ಕೆ ಮಾಡಿದ್ದೇವೆ ಸರ್. ಅವ್ರನ್ನು ಕೂಡ ಒಂದು ಮಹಿಳೆ ಆಗಿ ಕೈ ಮುಟ್ಟಿ ಹಸಿ ಕಸ ಬೇರೆ, ಒಣ ಕಸ ಬೇರೆ, ಪ್ಲಾಸ್ಟಿಕ್ ಬೇರೆ, ಎಲ್ಲದನ್ನು ಬೇರೆ ಮಾಡಿ ಅದನ್ನ ಒಂದು ಶೇಖರಣೆ ಮಾಡ್ತಾ ಇದ್ದಾರೆ ಸರ್. ಈಗ ಕೃಷಿ ಸೆಕೆಯಾಗಿ ಕೃಷಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ದೀವಿ ಅಂತ ಹೇಳಿದ ರೈತ ಮಹಿಳೆಯರಿಗೆ, ಅಂದ್ರೆ ಈ ಮಣ್ಣು ಪರೀಕ್ಷೆ ಮತ್ತು ನೀರು ಪರೀಕ್ಷೆ ಬಗ್ಗೆ ಏನಾದ್ರು ಮಾಹಿತಿ ಕೊಡ್ತೀರಾ? ಹ್ಞೂ ಸರ್, ಮಣ್ಣು ಪರೀಕ್ಷೆಗೂ ಈಗ ಆಲ್ರೆಡಿ ಮಣ್ಣು ಪರೀಕ್ಷೆ ತಗೊಂಡೋಗಿದೆ ಸರ್, ತಗೊಂಡೋಗಿ ಇನ್ನು ಅದು ರಿಪೋರ್ಟ್ ಬಂದಿಲ್ಲ ಸರ್. ಆ ಹಿಂದೆಲ್ಲ ತರಳಬಾಳು ಕೃಷಿ ಜ್ಞಾನದಾಗ ಒಂದ್ 25 ಜನದ ಮಣ್ಣು ತಗೊಂಡೋಗಿ ಅದ್ರ ರಿಪೋರ್ಟ್ ಬಂದು ಅದನ್ನ ಕಾರ್ಯಾಚರಣೆ ತಂದು ಅದು ಏನಪ್ಪ ಮಣ್ಣಿನ ಸವೆತ ಕಳ್ಕೊಂಡು ಹೋಗೈತಿ ಅಂದವರಿಗೆ ಹಸಿರೆಲೆ ಗೊಬ್ಬರವನ್ನು ಹಾಕ್ಸಿ ಅವ್ರ ಹೊಲನ ಫಲವತ್ತತೆಯಾಗಿ ಮಾಡ್ಕೊಂಡಿದ್ದ ಸರ್. ಈಗ ಮಣ್ಣು ಪರೀಕ್ಷೆ ಅಂತಂದ್ರೆ ಯಾವ ರೀತಿ ತೆಗಿಬೇಕು, ಇದ್ರ ಬಗ್ಗೆ ಎಲ್ಲ ಹೆಂಗ್ ಮಾಹಿತಿ ಕೊಡ್ತೀರಾ ನೀವು? ಸರ್, ನಾವು ಮಣ್ಣನ್ನ ವಿ ಆಕಾರದಲ್ಲಿ, ಮೇಲೆಲ್ಲ ಸರ್ ವಿ ಆಕಾರದಲ್ಲಿ ಕೆಳಗಿನ ಮಟ್ಟನು ಮಣ್ಣು ತೆಗಿಯಕ ರೈತರಿಗೆ ಒಂದೇ ಎತ್ತರಕ್ಕ ಅಲ್ಲ ಸರ್, ಮಡಿ ಐತಿ ಅಂದ್ರೆ ಮಡಿಯಲ್ಲಿ 4 ಎತ್ತರಕ್ಕ ತೆಗೆದು ಮಣ್ಣು ಪರೀಕ್ಷೆ ತಗೊಂಡೋಗಿದೆ ಸರ್. ಈಗ ನೀರು ಪರೀಕ್ಷೆ ಬಗ್ಗೆ ಹೇಳ್ತೀರಾ? ಹ್ಮ್ ಸರ್, ನೀರು ಪರೀಕ್ಷೆನ ಅವ್ರ ಹೊಲದಲ್ಲಿ ನೀರು ತಗೊಂಡೋಗಿ ನೀರು ಉಪ್ಪು ಇದೆಯೋ, ಸಿಹಿ ಇದೆಯೋ, ಜೌಳು ಇದೆಯೋ, ಎಲ್ಲಾನು ಅದನ್ನು ಕೂಡ ಪರೀಕ್ಷೆ ಮಾಡಿಸಿದ. ಈಗ ಹೇಳಿದ್ರ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಮಗೆ ಹಸಿರೆಲೆ ಗೊಬ್ಬರಗಳನ್ನ ಬೆಳಕೊಳ್ಳಕ್ಕೆ ನಾವು ಹೇಳ್ತೀವಿ ಮಾಹಿತಿ ಅಂದ್ರೆ ಏನೇನ್ ಬೆಳಕಬಹುದು ಹಸಿರೆಲೆ ಗೊಬ್ಬರಗಳು ಅಂದ್ರೆ? ಅದೇ ಸರ್, ಅಲಸಂದಿ, ಸೋಯಾಬಿನ್ನು, ಬೇಕಾದಷ್ಟು ಮನೆಗೆ ಅವರಿಗೆ ಉಪಯೋಗಿಸಬಹುದು, ಬ್ಯಾಡಾಗಿದ್ದು ಹೊಲ ಹೊಡೆಸ್ಬಿಟ್ರೆ ಹೊಲ ಫಲವತ್ತತೆ ಹಾಕುತ್ತೆ, ಡಯಂಚ, ಸೆಣಬು, ಆಮೇಲೆ ಅಲಸಂದಿ. ಅಂದ್ರೆ ಈ ತರ ದ್ವಿದಳ ಧಾನ್ಯಗಳನ್ನ ಈಗ ಹಸಿರೆಲೆ ಗೊಬ್ಬರವಾಗಿ ನಾವು ಮಾಡ್ಕೊಳ್ಬಹುದು ಬೆಳೆದಲ್ವಾ? ಅದರಿಂದಲ ಆದಾಯನೂ ಸಹ ಪಡ್ಕೋಬಹುದು. ಆದಾಯನೂ ಪಡ್ಕೋಬಹುದು ಸರ್, ಬೇಕಾದಷ್ಟು ತಕ್ಕಬಹುದು, ಬ್ಯಾಡಾಗಿದ್ದಷ್ಟು ಹೊಲ ಒಡಿಸಿ ಹೊಲ ಕಸವನ್ನು ಮಾಡಬಹುದು. ಈಗ ಕೃಷಿ ಸಖಿಯಾಗಿ ಆಯ್ಕೆ ಆದ್ರಲ್ಲ ಮಾಹಿತಿ ತಿಳಿಸ್ತಾ ಇದ್ರ ಬೇರೆ ರೈತ ಮಹಿಳೆಯರಿಗೆ ಏನನ್ಸುತ್ತೆ ನಿಮಗೆ? ಹೇಳ್ಬೇಕಂದ್ರೆ ಸರ್, ಗುರುತಿಸ್ಕೊಳ್ಳೋ ಹಾಗೆ ಈ ಸಂಜೀವಿನಿ ಒಂದು ಕೃಷಿ ಸಖಿಯಾಗಿ ನನ್ನನ್ನ ತಗೊಂಡದ್ದು ತುಂಬಾ ಅವ್ರಿಗೆ ಥ್ಯಾಂಕ್ಸ್. ಎಲ್ಲ ಒಂದ್ ಕಡೆ ಕೃಷಿ ಸಖಿ ಆಗಿರೋದ್ರಿಂದ ನೀವು ಸಾಕಷ್ಟು ಮಾಹಿತಿಯನ್ನ ತಿಳ್ಕೊಂಡು ನಿಮ್ಮ ಕೃಷಿಯಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಸಾಕಷ್ಟು ಅವಕಾಶ ಸಿಕ್ತು ಅಂತ. ನಮ್ಮ ಹೊಲದಲ್ಲೇ ನಾ ಬೆಳಕೊಳಕ ಒಂದು ಒಳ್ಳೆ ಪ್ರಯೋಜನ ಆಯ್ತು. ನನ್ನಿಂದ ಎಷ್ಟು ಕೊಡಕಾಗುತ್ತ ಅಷ್ಟು ಸಹಕಾರ ಜನರಿಗೂ ಕೊಟ್ಟೆ, ಎಷ್ಟು ಅವ್ರಿಗೆ ಒಳ್ಳೇದ್ ಮಾಡ್ಬೇಕು ಅಷ್ಟು ಒಳ್ಳೇದ್ ಮಾಡಕ್ಕೂ ಆಯ್ತು. ಒಂದು ನಮ್ ಜೀವನ ಪಾವನ ಸರ್. ನೆಮ್ಮದಿ ಜೀವನ ಕಟ್ಟಿಕೊಂಡಿದ್ದೆ. ನೆಮ್ಮದಿ ಜೀವನ ಕಟ್ಟಿಕೊಂಡಿದ್ದೆ ಸರ್. ಊರಾಗ ಒಂದು ಒಳ್ಳೆ ಹೆಸರು ಸರ್. ಒಳ್ಳೇದು ಉತ್ತಮ ಅವರ ಇಲ್ಲ ತನಕ. ಈಗ ಒಬ್ಬ ಕೃಷಿ ಸಖಿಯಾಗಿ ಕೃಷಿ ಬಗ್ಗೆ ಯಾವ ರೀತಿ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನ ಮಹಿಳೆಯರಿಗೆ ಮಾಹಿತಿಯನ್ನ ನೀಡ್ತಾ ಇದ್ದೀರಿ, ಸಾಕಷ್ಟು ತಮ್ಮ ಒಂದು ಅನುಭವಗಳನ್ನ ತಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಕಾರ್ಯಚಟುವಟಿಕೆಗಳ ಕುರಿತು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಕೆ ಬೇವಿನಹಳ್ಳಿಯ ಡಿಎನ್ ಮುತ್ತಮ್ಮ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಯುಎಂ ಮರಳಸಿದ್ದೇಶ್. ಹವಾಮಾನ ವರದಿ. ಕರಾವಳಿ ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನಲ್ಲಿ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಮಳೆಯಾಗಿದ್ದು ಉತ್ತರ ಒಳನಾಡಿನಲ್ಲಿ ಒಣಹವೆ ಇತ್ತು. ಚಿತ್ರದುರ್ಗ, ದಾವಣಗೆರೆ, ಹಾಸನ, ಶಿವಮೊಗ್ಗ, ತುಮಕೂರು ಜಿಲ್ಲೆಗಳಲ್ಲಿ ಒಣಹವೆ ಇರುವ ಸಾಧ್ಯತೆ ಇದೆ. ಮುಂದಿನ 24 ಗಂಟೆಗಳವರೆಗೆ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಹಗುರ ಮಳೆಯಾಗುವ ಸಾಧ್ಯತೆ, ಕೆಲವು ಪ್ರದೇಶಗಳಲ್ಲಿ ಬೆಳಗಿನ ಜಾವ ಮಂಜು ಬೀಳುವ ಸಾಧ್ಯತೆ ಹೆಚ್ಚು. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನ ಕ್ರಮವಾಗಿ 27 ಡಿಗ್ರಿ ಸೆಲ್ಸಿಯಸ್ ಮತ್ತು 19 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಹವಾಮಾನ ವರದಿ ಕೇಳಿದಿರಿ. ರೈತ ಬಾಂಧವರೇ, ಇದೀಗ ವಿವಿಧ ಕೃಷಿ ಮಾರುಕಟ್ಟೆಗಳ ಉತ್ಪನ್ನವಾರು ದೈನಂದಿನ ವರದಿ. ಮೊದಲಿಗೆ ಚನ್ನಗಿರಿ ಕೃಷಿ ಮಾರುಕಟ್ಟೆ ಇಂದಿನ ಧಾರಣೆ. ಉತ್ಪನ್ನ ಅಡಿಕೆ ಪ್ರಭೇದ ರಾಶಿ. ಕ್ವಿಂಟಾಲ್ಗೆ ಗರಿಷ್ಠ 59,219, ಕನಿಷ್ಠ 56,012. ಭತ್ತ

ಗಜಮುಖನೆ ಗರ್ಭ ಗರ್ಭ ಗರ್ಭ ಶ್ರೀಗಣನಾಥ ಗಜಮುಖನೆ ಗರ್ಭ ಶ್ರೀಗಣನಾಥ ಹಿರಿಯ ವಾಹನವ ನೇರಿಪ ಶ್ರೀ ಗೌರಿ ವರಪುತ್ರ ಶಿವನ ಕುಮಾರ ವಿದ್ಯದಾಯಕ ಕೊಡುಯನೆಗೆ ನಿನ ಮತಿಯ ನಿನ ಪಾದ ಕಮಲಗಳಿಗೆ ಮೊದಲು ಶರಣಯ್ಯ ಶರಣು ಶರಣಯ್ಯ ಬೆಟ್ಟಗಳ ಬಿದ್ದು ಹೊಲಗದ್ದೆ ಮಾಡಬೇಕು ಹೊಲಗಂಜಿಯಲ್ಲಿ ಕೆಂಪು ಇಳಿತಾನೆ ಬರಬೇಕು ಆರಕ್ಕೇರಿದ ಹೆಂಗಸು ಮೂರಕ್ಕಿಳಿಯ ಬೇಕು ಮೂರಕ್ಕಿಳಿಯೋ ಮುಂಚೆ ಅರೆಗಣ್ಣು ಕಾಣಬೇಕು ಮಕ್ಕಳಿಲ್ಲದ ಮಂಜೆ ಮಕ್ಕಳ ಹೆರಲೆ ಬೇಕು ಬೀದಿಲಿ ಬಿದ್ದ ಮಕ್ಕಳು ಗದ್ದುಗೆ ಏರ ಬೇಕು ಅಯ್ಯ ಅರವತ್ತೈದರ ಮುದುಕನು ನಾಳೆ ಹರೆಯದ ಬಾಲೆಯ ಕೇಳಬೇಕು ಸಿದ್ದಯ್ಯ